ಕೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನನ್ನೊಂದಿಗೆ ಇದ್ದಾರೆ ಹಾಸನ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಆರ್ ವಿವೇಕ್ ಅವರು. ನಮಸ್ಕಾರ ವಿವೇಕ್ ಅವರು. ನಮಸ್ಕಾರ ಸರ್. ಕೇಳಿದ್ರೆ ಈಗ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು, ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀವಿ, ಬರೆದುಕೊಳ್ಳಿ. 246289 245258 ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ, 246289 245258. ಹಾಸನದ ಹೊರಗಿನಿಂದ ಕರೆ ಮಾಡುವವರಿಗಾಗಿ ಎಸ್ಟಿಡಿ ಕ್ರಮ ಸಂಖ್ಯೆ 08172. ವಿವೇಕ್ ಅವರೇ, ಹಾಸನ ಜಿಲ್ಲೆಯಲ್ಲಿ ಮೀನುಗಾರಿಕೆಗೆ ಏನು ಅವಕಾಶಗಳಿದೆ ಅಂತ ಹೇಳ್ತೀರಿ? ಸ್ವಾಭಾವಿಕ ಸಂಪನ್ಮೂಲಗಳು ಏನು ಅವಕಾಶ ಇದೆ? ಮೊದಲನೇದಾಗಿ ಎಲ್ಲ ಕೇಳುವರಿಗೂ ನಮಸ್ಕಾರ ಸರ್. ನಮ್ಮ ಸ್ವಾಭಾವಿಕವಾಗಿ ನಮ್ಮಲ್ಲಿ ಸುಮಾರು ಜಲ ವಿಸ್ತೀರ್ಣಗಳು ಇದಾವೆ. ಅದರಲ್ಲಿ ಒಟ್ಟು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೆರೆಗಳು 166 ಇದಾವೆ ಸರ್. ಇಲಾಖೆ ಕೆರೆಗಳು ಒಟ್ಟು ಜಲಾಶಯಗಳು 3, ನದಿ ಭಾಗಗಳು 4, ಹಾಗೂ ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಸಹಕಾರಿ ಸಂಘಗಳು 19 ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಹಾಗೂ 7 ಮೀನುಮರಿ ಪಾಲನಾ ಕೇಂದ್ರಗಳು, ಹಾಗೂ ಗ್ರಾಮ ಪಂಚಾಯಿತಿ ಕೆರೆಗಳು 3608, ಖಾಸಗಿ ಕೆರೆಗಳು 9809. ಇದರಲ್ಲಿ ಅತಿ ಹೆಚ್ಚು ಸಕಲೇಶ್ವರ ಮತ್ತು ಆಲೂರು ಭಾಗದಲ್ಲಿ ಇದಾವೆ ಸರ್. ಹಾಗೂ ನಮ್ಮಲ್ಲಿ ಸುಮಾರು ಅರೆಕಾಲಿಕ ಮತ್ತು ಪೂರ್ಣಕಾಲಿಕ ಮೀನುಗಾರರಲ್ಲಿ ಅರೆಕಾಲಿಕ ಅಂದ್ರೆ 50,170 ಮೀನುಗಾರರಿದ್ದು ಕುಟುಂಬಗಳಿದ್ದು, ಪೂರ್ಣಕಾಲಿಕ 12,420. ಒಂದು ದೂರವಾಣಿ ಕರೆ ಇದೆ ಸರ್. ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ ನಮಸ್ತೆ ಸರ್. ಹೇಳಿ ಯಾರು? ನಾನು ಕುಕ್ಕೆ ಸುಬ್ರಹ್ಮಣ್ಯ ಪಂದ್ಯದಿಂದ ಸರಸ್ವತಿ ಮಾತಾಡುದು. ಸರಸ್ವತಿ ಅಂತಲ? ಹೌದು. ಎಲ್ಲಿಂದ ಅಮ್ಮ? ನಾವು ಮೀನುಗಾರಿಕೆ ಕೆಲಸವನ್ನು ಮಾಡಬಹುದಾ ಅಂತ ನಮ್ಮ ಊರಿನಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ? ಎಂತ ಸರ್? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮೀನ್ ಸಾಕ್ಬೋದಾ ಅಂತ ತಾವು ಕೇಳ್ತಿರೋದು? ಕುಕ್ಕೆ ಸುಬ್ರಹ್ಮಣ್ಯ ಪಂದ್ಯ ಬರ್ತದೆ. ಹೇಳಿ ಸರ್. ಓಕೆ, ನಮಸ್ಕಾರ ಸರಸ್ವತಿ. ಸರಸ್ವತಿ ಮೇಡಮ್ ಹೇಳಿ, ಅದು ಎಲ್ಲಾ ಮೀನುಗಾರಿಕೆ ಅನ್ನೋದು ಎಲ್ಲಿ ನೀರಿರುತ್ತೋ ಅಲ್ಲಿ ಮೀನುಗಾರಿಕೆ ಮಾಡಬಹುದು, ಬಟ್ ತಾವು ಹೇಳ್ತಿರ್ತಕ್ಕಂಥದ್ದು ತಮ್ಮದು ಯಾವ್ದ್ರಲ್ಲಿ ಮೀನುಗಾರಿಕೆ ಮಾಡಬೇಕು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಜಮೀನಿದೆಯಾ ಸರಸ್ವತಿ ಅವರೇ ತಮಗೆ? ಸ್ವಂತ ಜಮೀನಿದೆಯಾ ತಮ್ದು? ಸರ್, ಅವ್ರ ಪ್ರಶ್ನೆ ಕೇಳಿ ಫೋನ್ ಇಟ್ಬಿಟ್ರು ಅನ್ಸುತ್ತೆ. ಹೇಳಿ ಸರ್, ಯಾವ ತರ? ಸರ್, ಮೀನುಗಾರಿಕೆ ಅಂದ್ರೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ನಮ್ಮಲ್ಲಿ ಕೆರೆ ಸ್ವಂತ ಕೊಳಗಳನ್ನ ನಿರ್ಮಿಸ್ಕೋಬಹುದು. ಸ್ವಂತ ಮಿನಿಮಮ್ ಒಂದು 1/2 ಎಕರೆ ಮೇಲ್ಪಟ್ಟು ಇದ್ರೆ ಮೀನುಗಾರಿಕೆ ಮಾಡಲಿಕ್ಕೆ ಸೂಕ್ತ ಅಂತ ನಾವು ಹೇಳ್ತೀವಿ ಸರ್. ಕೆರೆಗಳಲ್ಲಿ ಮೀನುಗಾರಿಕೆ ಮಾಡಿ ಅದರಲ್ಲಿ ನಮ್ಮ ಇಂಡಿಯನ್ ಮೇಜರ್ ಕಾರ್ಪ್ಸ್, ಭಾರತೀಯ ಗೆಂಡೆ ಮೀನು ತಳಿಗಳನ್ನ ಬಿಟ್ಟು ಇವು 3 ಜಾತಿಯ ಮೀನುಗಳು 3 ಪದರದಲ್ಲಿ ಆಹಾರ ಅಭ್ಯಾಸ ಹೊಂದಿರುತ್ತದೆ. ಅದರಲ್ಲಿ ಅವಾಗ ತನ್ನ ಎಫೆಕ್ಟಿವ್ ಯುಟಿಲೈಸೇಷನ್ ಅಂತೀವಲ್ಲ ಸರ್, ಆತರ. ಮತ್ತೊಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಹೇಳಿ ಸರ್. ಯಾರು? ಸರ್, ನಾವು ಹಾಸನ ತಾಲೂಕು ಶಾಂತಿರಾಮ ಹೋಬಳಿ ಮರ್ಕೂಲಿಂದ. ಹೆಸರು? ದೇವರಾಜು ಅಂತ. ಹೇಳಿ ದೇವರಾಜ್. ಸರ್, ಈಗ ನಮ್ದು ನಮ್ಮ ಹಿಡುವಳಿಲಿ ಒಂದು ಸುಮಾರು 8 ಎಕರೆ ಜಮೀನಿದೆ. ಅದರಲ್ಲಿ ನಮ್ದು ಒಂದು ಗೋಕಟ್ಟೆ ಅಂತ ಇದೆ, ಸುಮಾರು 1 ಎಕರೆ 1/2 ಎಕರೆ ಅಷ್ಟು ಬರುತ್ತೆ ಅದು. ಅದರಲ್ಲಿ ಸುಮಾರು ಒಂದು ಈ ಮಳೆಗಾಲ ಬಂತು ಅಂದ್ರೆ ಒಂದು 15 ಅಡಿ ನೀರು ಇರುತ್ತೆ ಸ್ಟಾಕು, ಆಳ ಆಳ ನೀರು ಲೆವೆಲ್ ಆಗಿ. ಈಗ ಅಂತ ಕಟ್ಟೆನಲ್ಲಿ ಮೀನು ಸಾಕ್ಬೋದಾ? ದೇವರಾಜ್ ಅವರೇ, ಖಂಡಿತವಾಗಿ ಸಾಕ್ಬೋದು. ಯಾಕಂದ್ರೆ ನೀರು ಅದನ್ನ ನಮ್ಮಲ್ಲಿ ಆಳ ಏನು ನಾವು ಪರಿಗಣಿಸಲ್ಲ. ಮೀನ್ ಸಾಕಕ್ಕೆ ಜಸ್ಟ್ 1.5 ಅಡಿ ನೀರ್ ನಿಂತಿರೋ ಜಾಗ ಇದ್ರೆ ಮೀನುಗಾರಿಕೆ ಎಲ್ಲಿ ಬೇಕಾದ್ರೂ ಮಾಡಬಹುದು. ಅದರಲ್ಲಿ ನೀವು 1 ಎಕರೆ ಅಂತಿರಲ್ಲ, ಸುಮಾರು 4,000-6,000 ಮೀನ್ಮರಿ ಬಿಟ್ಟು ಅದಕ್ಕೆ ಆಹಾರ ಅಭ್ಯಾಸ ಏನು ಗೋಗಟ್ಟೆ ಆಗಿ ನ್ಯಾಚುರಲ್ ಆಗಿ ಅಂದ್ರೆ ಸ್ವಾಭಾವಿಕವಾಗಿಯೇ ಸಿಗುತ್ತೆ. ಸೊ ನೀವು ಯಾವುದೇ ರೀತಿ ಆಹಾರ ಕೊಟ್ಟರೆ ಸ್ವಾಭಾವಿಕವಾಗಿ ಬೆಳೆಸಬಹುದು. ಸಾಮಾನ್ಯ ಕಟ್ಲಾ, ರೋಹು, ಮೃಗಾಲ್ ಅಂತ ಈ 3 ತಳಿಯ ಮೀನುಗಳನ್ನ ಬಿಟ್ಟು ತಾವು ಮೀನುಗಾರಿಕೆ ಮಾಡಬಹುದು. ಆಮೇಲೆ ಸರ್, ನಿಮ್ಮ ಇಲಾಖೆಯಿಂದ ಹೌದು ಆ ಕೆರೆನ ಏನಾರ ಪುನಶ್ಚೇತನ ಮಾಡೋದಕ್ಕೆ ಮತ್ತೆ ಈಗ ಒಂದ್ ವೇಳೆ ಹೂಳು ಇರುತ್ತೆ ಆ ಕಡೆ ಸೈಡ್ ಎಲ್ಲ ಇರುತ್ತೆ, ಅದನ್ನ ತೆಗೆದು ಒಂದ್ ಸ್ವಲ್ಪ ಇನ್ನೂ ಎನ್ಲಾರ್ಜ್ ಮಾಡಿ ಅದಕ್ಕೆ ಸ್ವಲ್ಪ ಜಾಸ್ತಿ ವಿಸ್ತೀರ್ಣ ತಗೊಳ್ಳೋದಕ್ಕೆ ಏನಾರು ನಿಮ್ಮಿಂದ ಏನಾರು ಇಲಾಖೆಯಿಂದ ಅನುದಾನ ಏನಾರು ಇರುತ್ತಾ? ನಮ್ಮ ಇಲಾಖೆಯಲ್ಲಿ ಆ ತರ ಯಾವುದೇ ಅನುದಾನಗಳು ಇಲ್ಲ, ಯಾಕಂದ್ರೆ ನಾವು ಜಸ್ಟ್ ಮೀನು ಪಾಶವಾರ ಹಕ್ಕುಗಳನ್ನ ಮಾತ್ರ ಕೊಡೋದು. ಕೆರೆಗಳಾಗ್ಬೋದು, ನಾವು ಈ ಜಲಾಶಯದಲ್ಲಿ ಲೈಸೆನ್ಸಿಂಗ್ ಕೊಡಬಹುದು. ಇದು ಈಗ ಫಾರ್ ಎಕ್ಸಾಂಪಲ್ ಕೆರೆ ಅಂತ ಬಂದ್ರೆ ಮೈನರ್ ಇರಿಗೇಷನ್ ಇಲಾಖೆಗೆ ತಾವು ಇದು ಭೇಟಿ ಕೊಟ್ಟು ತಮ್ಮ ಇದನ್ನ ಹೇಳ್ಕೋಬಹುದು. ಆದ್ರೆ ನಾನ್ ಹೇಳಿದ ರೀತಿ ಅಂತ ಸವಲತ್ತುಗಳು ಇಲ್ಲ ಅಂತ? ಹೌದು, ಇಲ್ಲ ಇಲ್ಲ, ಹೂಳು ಎತ್ತೋದೆಲ್ಲ ನಮ್ಮ ಇಲಾಖೆಯಿಂದ ಮಾಡ್ಲಿಕ್ಕೆ. ಇದರಿಂದ ಇಲಾಖೆಯಿಂದ ನಮ್ಮ ಮೀನೆಲ್ಲ ನಾವು ಸಪ್ಲೈ ಮಾಡ್ತೀವಿ. ಮೀನು ಮರಿ ಎಲ್ಲ ನಮ್ಮಲ್ಲಿ ಸುಮಾರು 7 ಮೀನು ಮರಿ ಪಾಲನಾ ಕೇಂದ್ರಗಳಿದಾವೆ. ತಾವು ಆ ಸಂಬಂಧಪಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳೇ ತಮ್ಮ ಹೆಸರು ಮತ್ತೆ ಮೊಬೈಲ್ ಸಂಖ್ಯೆಯನ್ನ ಬರೆಸಿದ್ರೆ ಮೀನು ಮರಿ ವಿತರಣೆ ಮಾಡುವಾಗ ತಮಗೆ ಕರೆ ಮಾಡಿ ಅವರು ಮೀನು ಮರಿನ ಕೊಡ್ತಾರೆ. ಅದಕ್ಕೇನು ಕಾಸ್ಟ್ ಏನು ಬೀಳಲ್ಲ? ಕಾಸ್ಟ್ ನಾವು ಸುಮಾರು 1,000 ಮೀನು ಮರಿಗೆ ಒಂದೂವರೆ ಇಂಚು ಗಾತ್ರದ ಮರಿಗೆ 240 ರೂಪಾಯಿಯಿಂದ 260 ರೂಪಾಯಿವರೆಗೂ ಕೊಡ್ತೀವಿ. ಅದು ಎಷ್ಟು ಮೀನಿಗೆ ಅಂತ? 1,000 ಮೀನುಗಳಿಗೆ. 1,000 ಮೀನಿಗೆ 240 260 ರೂಪಾಯಿವರೆಗೂ. ಸರಿ ಸರ್, ಸರಿ. ಬೇರೆ ಬೇರೆ ತಳಿಗೆ ಒಂದೊಂದು ರೇಟಿ. ಒಳ್ಳೇದು ದೇವರಾಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್ ಹೇಳಿ ಸರ್, ನಿಮ್ಮ ಇಲಾಖೆಯ ಯೋಜನೆಗಳು ಏನೇನಿದ್ದಾವೆ? ಸರ್, ನಮ್ಮಲ್ಲಿ ಮುಖ್ಯವಾಗಿ ಯೋಜನೆಗಳಲ್ಲಿ 3 ವಿಧವಾಗಿ ಯೋಜನೆಗಳನ್ನ ವಿಂಗಡಣೆ ಮಾಡ್ತೀವಿ ಸರ್. ಒಂದು ಜಿಲ್ಲಾ ವಲಯದ ಯೋಜನೆಗಳು, ಹಾಗೂ ಕೇಂದ್ರ ಪುರಸ್ಕೃತ ಯೋಜನೆಗಳು, ಮತ್ತು ರಾಜ್ಯ ವಲಯದ ಯೋಜನೆಗಳು ಅಂತ. ಈಗ ಜಿಲ್ಲಾ ವಲಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಮುಖ್ಯವಾಗಿ 4 ಯೋಜನೆಗಳಿದೆ ಸರ್. ಮೊದಲನೆಯದಾಗಿ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ ಅಂತ. ಈ ಯೋಜನೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಥವಾ ಮೀನು ಕೃಷಿಕರು ಅವರ ಸ್ವಂತ ಜಮೀನಿನಲ್ಲಿ 1 ಗುಂಟೆಗಿಂತ 10 ಗುಂಟೆವರೆಗೂ ಬಾವಿ ಅಥವಾ ಹೊಂಡ ಹೊಂದಿರತಕ್ಕಂಥವರ ಆಗಿದ್ದಲ್ಲಿ ಅಂತಹ ಫಲಾನುಭವಿಗಳಿಗೆ ಮೀನುಗಾರಿಕೆಯನ್ನು ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸಲು ಪ್ರತಿ ಫಲಾನುಭವಿಗೆ ಗರಿಷ್ಠ 500 ಮೀನು ಮರಿಗಳನ್ನು ಉಚಿತವಾಗಿ ಸರಬರಾಜು ಮಾಡಬಹುದಾಗಿದೆ ಈ ಯೋಜನೆಯಲ್ಲಿ. ಅದೇ ರೀತಿ ಈ ಗ್ರಾಸ್ ಕಾರ್ಪ್ ಅಂತಕ್ಕಂಥ ಮೀನನ್ನ ಖರೀದಿ ಮಾಡಲಿಕ್ಕೆ ವಿಶೇಷವಾಗಿ ಸುಮಾರು 5,000 ರೂಪಾಯಿಗಳ ಸಹಾಯಧನವನ್ನು ಕೂಡ ನಾವು ಕೊಡ್ತೇವೆ. ಗ್ರಾಸ್ ಕಾರ್ಪ್ ಅಂದ್ರೆ ಹುಲ್ಲುಗೆಂಡೆ. ಹುಲ್ಲುಗೆಂಡೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಹಲೋ ಹೇಳಿ ಸರ್, ಯಾರು, ಎಲ್ಲಿಂದ ಮಾತಾಡ್ತಿದ್ರಿ? ನಮಸ್ತೆ ಹೇಳಿ, ಕೇಳ್ತಾ ಇದೆ. ಹಲೋ ಸರ್, ಕೇಳ್ತಾ ಇದೆ ಹೇಳಿ. ನಮಸ್ಕಾರ, ಯಾರು ಮಾತಾಡ್ತಿರೋದು ಸರ್? ವಿಚಾರ ಮುಂದುವರಿಸಿ. ಹಲೋ ನಮಸ್ತೆ ಹೇಳಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ಸರ್ ಹೇಳಿ ಸರ್ ವಿಚಾರ. ಸರ್, ಅದೇ ರೀತಿ ಈ ಗ್ರಾಸ್ ಕಾರ್ಪ್ ಹುಲ್ಲುಗೆಂಡೆ ಅಂತ ಹೇಳಿದ್ರಲ್ಲ, ಇದು ವಿಶೇಷವಾಗಿ ಎಲ್ಲಿ ಜಾಸ್ತಿ ಜಲಸಸ್ಯಗಳು ಇರ್ತವೋ ಅಂತ ಜಾಗದಲ್ಲಿ ಬಿಟ್ಟು ಜಲಸಸ್ಯನ ಕಡಿಮೆ ಮಾಡುತ್ತೆ ಸರ್. ಹಾಗಾಗಿ ಇದಕ್ಕೆ ವಿಶೇಷವಾಗಿ 5,000 ರೂಪಾಯಿವರೆಗೂ ಸಹಾಯಧನ ಕೊಡ್ತೀವಿ. ಮತ್ತೆ ಇದೇ ಯೋಜನೆಯಲ್ಲಿ ಸಹ ಮೀನು ಕೃಷಿ ಕೂಡ ನಿರ್ಮಾಣ ಮಾಡಲು ಕೂಡ ಸಹಾಯಧನವನ್ನು ಕೊಡ್ತೀವಿ. ಎರಡನೇದಾಗಿ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ. ಇದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಹೇಳಿ ಸರ್, ಯಾರು? ಹಲೋ ಸರ್ ಹೇಳಿ. ನಮಸ್ತೆ, ನಮ್ಮ ಮಾತು ಕೇಳ್ತಾ ಇಲ್ವಾ ತಮ್ಗೆ? ಸರ್ ಹೇಳಿ ಸರ್ ವಿಚಾರ. ಅದೇ ಸರ್, ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿ ಸಹಾಯ ಅಂತಕ್ಕಂಥ ಯೋಜನೆಯಲ್ಲಿ ಕೂಡ ನಾವು ಸಹಾಯಧನವನ್ನು ಕೊಡ್ತೀವಿ. ಇದರಲ್ಲಿ ಮೀನು ಸಾಕಾಣಿಕೆ ಕೊಳಗಳು ನಿರ್ಮಾಣಕ್ಕಾಗಿ ಅವರು ಕನಿಷ್ಠ 1/2 ಎಕರೆ ಮಾಡಿದ್ರೆ ಅವರಿಗೆ 1 ಹೆಕ್ಟರ್ಗೆ 5 ಲಕ್ಷ ಕಡ ಸಹಾಯಧನವನ್ನು ಕೊಡ್ತೀವಿ. ನಮಸ್ತೆ ಹೇಳಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಹೇಳಿ ಸರ್. 1 ಹೆಕ್ಟರ್ ಅಂದ್ರೆ 2.5 ಎಕರೆ ಮಾಡಿದ್ರೆ ಅವರಿಗೆ ಸುಮಾರು 5 ಲಕ್ಷಗಳ ಶೇಕಡ 80% ಸಹಾಯಧನವನ್ನು ಕೊಡ್ತೀವಿ. ಅದೇ ರೀತಿ ಜೊತೆಗೆ ಈ ಯೋಜನೆಯಡಿ ಕೈಗೊಳ್ಳಬಹುದಾದ ಇತರ ಘಟಕಗಳಾದ ಬಾವಿ ಮತ್ತು ಹೊಂಡಗಳಲ್ಲಿ ಉಚಿತ ಮೀನು ಮರಿ ಸರಬರಾಜು, ಇದು ಶೇಕಡ 100% ಸಹಾಯಧನವನ್ನು ಕೊಡ್ತೀವಿ. ಮೀನು ಮರಿ ಬಿತ್ತನೆಗೆ 5,000 ಸಹಾಯನು ಕೊಡ್ತೀವಿ. ಮತ್ತೆ ಮೀನು ಸಲಕರಣೆ ಅಂತ ಕೊಡ್ತೀವಿ ರೈತರಿಗೆ. ಇದರಲ್ಲಿ ವಿಶೇಷವಾಗಿ ಬಲೆ ಇರುತ್ತೆ, ಸಿಂಕರ್, ಫ್ಲೋಟರ್ಸ್. ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ ಮಾತಾಡ್ತೀರಿ? ನಿಮ್ಮ ಹೆಸರು? ಈಶ್ವರಪ್ಪ ಅಂತ. ನಮ್ಮ ಮಾತು ಕೇಳುತ್ತಲ್ವ ನಿಮ್ಗೆ ಈಶ್ವರಪ್ಪನವರೇ? ಹೇಳಿ ಸರ್. ಕೇಳಿ, ಪ್ರಶ್ನೆ ಕೇಳಿ ಸರ್. ಮೀನುಗಾರಿಕೆ ಎಜುಕೇಶನ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್, ಕಾಲೇಜ್ ಬಗ್ಗೆ. ನಮಸ್ಕಾರ ಈಶ್ವರಪ್ಪ ಅವರೇ. ನಮ್ಮಲ್ಲಿ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರಲ್ಲಿ ಒಂದೇ ಕಾಲೇಜ್ ಇರೋದು. ಪ್ರತಿ ವರ್ಷ 44 ಜನಗಳಿಗೆ ಅವಕಾಶ ಇರುತ್ತೆ. ಅದರಲ್ಲಿ 40 ನಮ್ಮ ಕರ್ನಾಟಕದವರಿಗೆ, ಇನ್ನು 4 ಜನ ಹೊರ ರಾಜ್ಯ ಆಗಿರ್ಬೋದು, ICR ಅಂತೀವಲ್ಲ, ಬೇರೆ ರಾಜ್ಯಗಳಿಂದ ಬಂದು ಅಭ್ಯಾಸ ಮಾಡ್ಲಿಕ್ಕೆ ಬರ್ತಾರಲ್ಲ, ಅಂತವ್ರಿಗೆ ಅವಕಾಶ ಇರುತ್ತೆ. ಇದು PUCಯಲ್ಲಿ PCMB ಮಾಡಿರಬೇಕು. PCMB ಮಾಡಿ CET ಮುಖಾಂತರ ಇದರ ಆಯ್ಕೆ ಪ್ರಕ್ರಿಯೆ ನಡೀತದೆ. ಈಗ ತಾನೇ ಮುಗಿಸಿರ್ಬೇಕು. ರ್ಯಾಂಕ್ ಎಷ್ಟು ಬಂದಿದೆ ಏನಾದ್ರೂ ಗೊತ್ತಾ? 30,000 ಬರಲಿದೆ ಸರ್. ಹೌದಾ? ಮೇ ಬಿ ಸಿಗ್ಬಹುದು, ಟ್ರೈ ಮಾಡಿ. ಯಾಕಂದ್ರೆ ಇದು ಕೌನ್ಸಿಲ್ ಅಲ್ಲಿ ನೀವು ಯಾವ್ದು ಆಯ್ಕೆ ಮಾಡಿರ್ತಿರೋ ಅದರ ಪ್ರಕಾರ ಆನ್ಲೈನ್ ಅಲ್ಲಿ ಆಟೋಮೆಟಿಕ್ ಆಗಿ ಇದು ತಗೊಳ್ಳುತ್ತೆ. ಸೊ ವೈಟ್ ಮಾಡಿ, ಒಳ್ಳೆ ಕೋರ್ಸ್ ಓದಿ, ಮುಂದೆ ವಿವೇಕ್ ತರ ಆಗ್ಬಹುದು ನಿಮ್ ಮಗಳು ಕೂಡ. ಒಳ್ಳೇದು ಈಶ್ವರಪ್ಪನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಹೇಳಿ, ಮುಂದೆ ಹೇಳಿ ಸರ್. ಗೊತ್ತಾಗ್ತಿದೆ ಹೇಳಿ, ಮುಂದಕ್ಕೆ ಮಾತಾಡಿ. ನಾವು ಮಾತಾಡೋದು ಅವ್ರಿಗೆ ಕೇಳ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್. ಹೇಳಿ ಸರ್, ಬೇರೆ ಯೋಜನೆಗಳು. ಅದೇ ಸರ್, ಮೀನುಗಾರಿಕಾ ಸಲಕರಣೆ ಕಿಟ್ ಬಗ್ಗೆ ಮಾತಾಡ್ತಿದ್ವಿ. ಈ ಕಿಟ್ ಒಳಗಡೆ ಬಲೆ, ಸಿಂಕರ್ಸ್, ಫ್ಲೋಟರ್ಸ್, ಇದು ಸುಮಾರು 10,000 ಮುಖ ಬೆಲೆಯ ಬಲೆಗಳನ್ನ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ವಿತರಣೆ ಮಾಡ್ತೀವಿ ಸರ್. ಅದೇ ರೀತಿ 3ನೇ ಯೋಜನೆಗೆ ಬಂದ್ರೆ ಮೀನು ಮಾರುಕಟ್ಟೆ ಮತ್ತು ಮತ್ಸ್ಯ ವಾಹಿನಿಗೆ ಸಹಾಯ ಅಂತಕ್ಕಂತ ಯೋಜನೆ. ಇದರಲ್ಲಿ ನಮ್ಮ ವೃತ್ತಿನಿರತ ಮೀನುಗಾರರು ತಮ್ಮ ನದಿ, ಜಲಾಶಯ, ಕೆರೆ, ಕುಂಟೆಗಳಲ್ಲಿ ಇದ್ದಿರ್ತಕ್ಕಂತ ಮೀನುಗಳನ್ನ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಹೇಳಿ. ಚಂದ್ರ ಅಂತ ಸರ್, ಮಂಡ್ಯ ತಾಲೂಕು ದೊಡ್ಡ ಹುಬ್ಳಿ. ಹೇಳಿ ಚಂದ್ರ. ಕೊಪ್ಪಳು ಗ್ರಾಮದಿಂದ. ಹೇಳಿ ಚಂದ್ರ ಅವರ. ಸರ್, ಈ ಕೃಷಿ ಹೊಂಡದಲ್ಲೂ ಸಾಕಬಹುದು ಸರ್? ಖಂಡಿತವಾಗಿ ಚಂದ್ರ ಅವರೇ, ಕೃಷಿ ಹೊಂಡದಲ್ಲಿ. ಓಕೆ ಓಕೆ, ಎಲ್ಲಿ ನೋಡಿ ನಾನು ಹೇಳ್ತೀನಿ. ಒಂದು, ಎಲ್ಲಿ ನೀರಿರುತ್ತೋ ಅಲ್ಲಿ ಮೀನು ಖಂಡಿತವಾಗಿ ಬೆಳೆಸಬಹುದು. ಗೊತ್ತಾ, ಕೃಷಿ ಹೊಂಡಗಳು ನಮ್ಮ ನೀರು ಹಿಡಿದಿಟ್ಕೊಳ್ಳಕ್ಕೆ ಒಳ್ಳೆ ಸೂಕ್ತವಾಗಿರತಕ್ಕಂತ ಹೊಂಡಗಳು. ಸ್ಟಾಕ್ ಮಾಡ್ಕೊಂಡು ಮೀನು ಬರ್ತೀವಿ. ಖಂಡಿತವಾಗಿ, ನೀವು ದುದ್ದ ಹೋಬಳಿ ಅಂತ ಹೇಳಿದ್ರಲ್ವಾ? ಓಕೆ, ಕೃಷಿ ಹೊಂಡದಲ್ಲಿ ನೀವು ಈ ತರ ಕಟ್ಲಾ, ರೋಹು, ಮೃಗಾಲ್ ಅಂತ ಭಾರತೀಯ ಗೆಂಡೆ ಮೀನುಗಳು ಇವನ್ನ ಬಿಟ್ಟು, ಯಾಕಂದ್ರೆ ಒಂದೇ ಜಾತಿ ಬಿಟ್ರೆ ಅದೊಂದೇ ಜಾತಿ ಬೆಳೆಯಕ್ಕಾಗಲ್ಲ. ಸೊ ಈ 3 ಬಿಟ್ರೆ ಇವ್ರದ ಆಹಾರ ಅಭ್ಯಾಸ ಬೇರೆ ಬೇರೆ ಇರೋದ್ರಿಂದ 3 ಜಾತಿನೂ 3 ಪದರದಲ್ಲಿ ಆಹಾರ ಅಭ್ಯಾಸ ಮಾಡಿಕೊಂಡು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸುಮಾರು 1 KG ಬೆಳವಣಿಗೆ ಆಗ್ಲಿಕ್ಕೆ 8 ತಿಂಗಳಿಂದ 1 ವರ್ಷದವರೆಗೂ ಬೇಕು. ಅದಕ್ಕೆ ಆಹಾರ ನೀವು ಶೇಂಗಾ ಹಿಂಡಿ ಮತ್ತೆ ಅಕ್ಕಿ ತೌಡನ್ನ, ಈಗ 1 KG ನೀವು ಹಾಕ್ತೀರಂದ್ರೆ 750 ಗ್ರಾಂ ಅಕ್ಕಿ ತೌಡು ಹಾಗೂ 250 ಗ್ರಾಂ ಶೇಂಗಾ ಹಿಂಡಿನ ನೀವು ಹಾಕಬಹುದು. ತಮ್ಮ ಕೃಷಿ ಹೊಂಡ ವಿಸ್ತೀರ್ಣ ಎಷ್ಟಿದೆ ಹೇಳಿ ಸರ್? 100 ಅಡಿ ಇದೆ ಸರ್. 100 ಅಡಿ ಉದ್ದ, 100 ಅಡಿ ಅಗಲ. ಓಕೆ ಓಕೆ, ಸುಮಾರು ನೀವು 1,000 ವರೆಗೂ ಮೀನು ಮರಿ ಬಿಡಬಹುದು. ಬೇರೆ ಬೇರೆ ಜಾತಿ ಬಿಡಿ, ಆತರ ಬಿಟ್ಟು ನೀವು ಕೃಷಿ ಮೀನುಗಾರಿಕೆಯನ್ನ ಕೈಗೊಳ್ಳಬಹುದು. ಒಳ್ಳೇದು ಚಂದ್ರ ಅವರು, ವಂದನೆಗಳು. ನಮಸ್ಕಾರ. ನಮಸ್ತೆ ನಮಸ್ತೆ ಸರ್. ಹೇಳಿ ಸರ್, ಮಾರುಕಟ್ಟೆ ಮೀನು ಮಾರುಕಟ್ಟೆಗೆ ಮತ್ತು ಮತ್ಸ್ಯ ವಾಹಿನಿಗೆ ಸಹಾಯ ಈ ಯೋಜನೆ ಅಡಿಯಲ್ಲಿ ವೃತ್ತಿನಿರತ ಮೀನುಗಾರರು ಅವರು ನದಿ, ಜಲಾಶಯ, ಕೆರೆ, ಕುಂಟೆ, ಅಲ್ಲಿ ಹಿಡಿದಿರ್ತಕ್ಕಂತ ಮೀನುಗಳನ್ನ ಹತ್ತಿರದ ಗ್ರಾಮ ಅಥವಾ ನಗರ ಪ್ರದೇಶಗಳಿಗೆ ತಾಜಾವಾಗಿ ಕೊಂಡೊಯ್ದು ಮಾರಾಟ ಮಾಡಿಸಲು ಹಾಗೂ ಒಂದೊಡೆಯಿಂದ ಇನ್ನೊಂದೆಡೆಗೆ ಸುಲಭವಾಗಿ ಸಾಗಿಸಲು ಅನುಕೂಲವಾಗುವಂತೆ ಪ್ಲಾಸ್ಟಿಕ್ ಕ್ರೇಟ್ಸ್, ಹೋಂಡಾ ಮಾದರಿಯ ದ್ವಿಚಕ್ರ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆಗಳು ಮತ್ತು ತ್ರಿಚಕ್ರ ವಾಹನ ಶಾಖ ನಿರೋಧಕ ಪೆಟ್ಟಿಗೆಗಳು ಕ್ರಮವಾಗಿ ಶೇಕಡ 25% ದರದಲ್ಲಿ ಸಹಾಯಧನ ಕೊಡಲಾಗ್ತಾ ಇದೆ. ಗರಿಷ್ಠ 10,000 ಅಂದ್ರೆ ನಮ್ಮ ಘಟಕ ವೆಚ್ಚ ದ್ವಿಚಕ್ರ ವಾಹನಕ್ಕೆ 40,000 ಇದೆ. ಅದರಲ್ಲಿ 25% ಅಂದ್ರೆ ಸುಮಾರು 10,000 ಅವರಿಗೆ ಸಹಾಯಧನವನ್ನು ಕೊಡ್ತೀವಿ ಸರ್. ಒಂದು ದೂರವಾಣಿ ಕರೆ ಇದೆ ಸರ್. ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ಕಾರ ಹೇಳಿ ಸರ್. ಯಾರು ಎಲ್ಲಿಂದ ಸರ್? ಹೇಳಿ ಸರ್, ಮಾತಾಡಿ. ಲೋಕೇಶ್ ಅಂತ. ಲೋಕೇಶ್ ಎಲ್ಲಿಂದ? ಯರಗೋಡ್ನಳ್ಳಿಯಿಂದ. ಹೇಳಿ ಸರ್. ಇಲ್ಲಿ ನಮ್ ಗ್ರಾಮದ ಕೆರೆನ ಒಂದು ನಾವು ಮಾಡ್ಕೊಂಡಿದೀವಿ. ಮೀನ್ ಸಾಕಣೆಗೆ ಅಂತ ನಮ್ ಗ್ರಾಮದಲ್ಲೇ ಒಂದು ಇದ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡಿದೀವಿ. ಒಂದು ಕುಂಟೆಗೆ ಅಥವಾ ಒಂದು ಎಕರೆಗೆ ಎಷ್ಟು ಮೀನು ಬರೀ ಬಿಡ್ಬೇಕಾಗುತ್ತೆ ಸರ್? ಒಂದು ಎಕರೆಗೆ ತಾವು ಅದು ಕೆರೆದು ವ್ಯಾಪ್ತಿ ವಿಸ್ತೀರ್ಣ ಹೇಳ್ತೀರಾ? ಗ್ರಾಮ ಪಂಚಾಯತಿ ಕೆರೆನಾ ಇಲಾಖೆ ಕೆರೆನಾ? ಅದು ಸರಿಯ. ಹಲೋ, ಅದು ಗ್ರಾಮ ಪಂಚಾಯತಿ ಕೆರೆನೋ ಇಲಾಖೆ ಕೆರೆನೋ ಅಂತ ಕೇಳ್ತಾ ಇದಾರೆ. ಹಲೋ ಹಲೋ ಸರ್, ಗ್ರಾಮ ಪಂಚಾಯತಿ ಕೆರೆನೋ ಇಲಾಖೆ ಕೆರೆನೋ? ಅದು ಕೇಳಿಸ್ತಾ ಇದೆಯಾ? ಏನು ಕೇಳಿಸ್ತಾ ಇಲ್ಲ ಸರ್, ಹೇಳ್ಬಿಡಿ ನೀವು ವಿಚಾರ. ನಾವು ಮಾತಾಡ್ತೀವಿ. ಗ್ರಾಮದ ಯಾವುದೇ ಕೆರೆ ಆಗ್ಲಿ, ತಾವು ಒಂದು ಎಕರೆಗೆ 4,000 ಮೀನು ಮರಿ ಬಿಟ್ಟು ಮೀನುಗಾರಿಕೆ ಮಾಡಬಹುದು. ನಾವು ಯಾಕಂದ್ರೆ ಒಂದು ಸ್ಕ್ವೇರ್ ಮೀಟರ್ಗೆ 1-2 ಮೀನು ಮರಿನ ಬಿಡ್ತೀವಿ. ಅದೇ ರೀತಿ ಇವರು 4,000 ಒಂದು ಎಕರೆಗೆ ಮೀನು ಮರಿ ಬಿಟ್ಟು ಮೀನುಗಾರಿಕೆಯನ್ನು ಮಾಡಿ ಅದು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಆಹಾರನ ಯೂಸ್ ಮಾಡಿಕೊಂಡು ಮೀನು ಮರಿನೂ ಬೆಳೀತವೆ. ಈ ಮೂರು ಜಾತಿ ಮೀನು ಬಿಟ್ರೇನೆ ಇನ್ನೂ ತುಂಬಾ ಒಳ್ಳೇದು. ಈ ಮೃಗಾಲ್ ಬದಲು ಕಾಮನ್ ಕಾರ್ಪ್ನ ನಾವು ರಿಪ್ಲೇಸ್ ಮಾಡಿದೀವಿ. ಯಾಕಂದ್ರೆ ಅದರದ್ದು ಮೃಗಾಲು ಮತ್ತೆ ಕಾಮನ್ ಕಾರ್ಪ್ ಒಂದೇ ಆಹಾರ ಅಭ್ಯಾಸ ಇರೋದ್ರಿಂದ ತಳಮಟ್ಟದಲ್ಲಿ ಆಹಾರ ಅಭ್ಯಾಸ ಮಾಡ್ತವೆ. ಅದು ಕಟ್ಲ ಆದ್ರೆ ಮೇಲ್ಪದರದಲ್ಲಿರುತ್ತೆ, ರೋಹು ಮಧ್ಯಭಾಗದಲ್ಲಿ. ಯಾಕಂದ್ರೆ ಕಟ್ಲ ಜೂ ಪ್ಲಾಂಕ್ಟನ್ ತಿಗುತ್ತೆ, ಅದು ತೇಲುವ ಅಂದ್ರೆ ಜೂ ಪ್ಲಾಂಕ್ಟನ್ ತೇಲ್ತಕ್ಕಂಥದ್ನ ಮಾತ್ರ ತಿನ್ನುತ್ತೆ. ರೋಹು ಆದ್ರೆ ಒಳಗಡೆ ಫೈಟೋಪ್ಲಾಂಕ್ಟನ್ ಈ ತರ ಮತ್ತೆ ಪೆರಿಫೈಟಾನ್ ಅದು ತನ್ನ ಇದಕ್ಕೆ ಗೋಡೆ ಯಾವ್ದನ್ನ ಹುಲ್ಲಾಗಿರ್ಬೋದು ಗಿಡ. ಒಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್. ಹೇಳಿ ಸರ್, ಯಾರು? ಭುವನಪ್ಪ ಅಂತ. ಎಲ್ಲಿಂದ? ತಿಪ್ಟೂರಿಂದ ಸರ್. ಹೆಸರು ಹೇಳಿದೆ? ನಿರ್ವಾಣಪ್ಪ ಸರ್. ಹೇಳಿ ನಿರ್ವಾಣಪ್ಪನವ್ರ. ಸರ್, ಇದು ಮಾಡಕ್ಕೆ ಲೋನ್ ಏನಾದ್ರೂ ಕೊಡ್ತೀರಾ ಸರ್ ನಿಮ್ ಕಡೆಯಿಂದ? ಮೀನು ಕೃಷಿ ಮಾಡ್ಲಿಕ್ಕೆ ಲೋನ್ ಬ್ಯಾಂಕ್ ಅಲ್ಲಿ ತಾವು ನಬಾರ್ಡ್ ಬ್ಯಾಂಕಿಂದ ತಾವು ಸಾಲ ಸೌಲಭ್ಯನ ಪಡ್ಕೋಬಹುದಾಗಿದೆ. ಖಂಡಿತವಾಗಿ ಯಾವುದೇ ಒಂದು ಕೃಷಿ ಅಥವಾ ಕೃಷಿಯೇತರ ಚಟುವಟಿಕೆ ಮಾಡಿದ್ರೆ ಲೋನ್ ಅಂತೂ ಖಂಡಿತವಾಗಿ ಕೊಡ್ತಾರೆ. ತಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಂಪರ್ಕಿಸಿ ಲೋನ್ ಪಡ್ಕೋಬಹುದಾಗಿದೆ. ತಾವು ಸ್ವಂತ ಜಮೀನಲ್ಲಿ ಮೀನುಗಾರಿಕೆ ಮಾಡ್ತಿದ್ದೀರಾ? ಇಲ್ಲ ಸರ್, ನಾವು ಹೊಸ ಮಾಡ್ಲಿಕ್ಕೆ ಲೋನ್ ಏನಾದ್ರು ಕೊಡ್ತೀವಿ ಅಂತ ಕೇಳಿ. ಲೋನ್ ಅಂದ್ರೆ ನಮ್ಮಲ್ಲಿ ಮೀನು ಕೃಷಿ ಕೂಡ ಮಾಡ್ಲಿಕ್ಕೆ ನಮ್ಮಲ್ಲಿ ಸಹಾಯಧನ ಕೊಡ್ತೀವಿ. ನಾನು ಹೇಳ್ತಕ್ಕಂತ ಕೇಳಿಸಿದ್ಯಾ ನಿರ್ವಾಣಪ್ಪನವ್ರ? ಹೇಳಿ ಸರ್. ಅದೇ ನಿಮ್ಮ ಜಮೀನಲ್ಲಿ ನೀರಿನ ಇದೆಯಾ? ಇದೆ ಸರ್. ಕೊಳ ಮಾಡಿದೀರಾ? ಇಲ್ಲ ಸರ್, ಬೋರ್ವೆಲ್ ಐತೆ ಸರ್, ಬೋರ್ವೆಲ್ ಮುಖಾಂತರ ನೀರು ತಗೊಳ್ತೀವಿ. ಆಯ್ತು ಆಯ್ತು, ಈಗ ಹೇಳ್ತಾರೆ ಕೇಳಿ. ಈಗ ನಮ್ಮಲ್ಲಿ ನಮ್ಮ ಇಲಾಖೆಯಿಂದ ಒಂದು ಕೇಂದ್ರ ಪುರಸ್ಕೃತ ಯೋಜನೆಯಿಂದ ಹೇಳ್ಬಿಡಿ ಸರ್. ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಇದೆ ಸರ್. ಅದರಲ್ಲಿ ನಮಗೆ ಒಂದು ತಮ್ಮ ಸ್ವಂತ ಜಮೀನಲ್ಲಿ ಯಾವುದೇ ರೈತ ಮೀನು ಕೃಷಿ ಕೊಳ್ಳ ನಿರ್ಮಾಣ ಮಾಡಲು ಅವರಿಗೆ 7,00,000 ಘಟಕ ವೆಚ್ಚ ಇದೆ. ಸುಮಾರು 2.5 ಎಕರೆ ಅವರು ಕೊಳ ನಿರ್ಮಾಣ ಮಾಡಿದ್ರೆ ಅದರಲ್ಲಿ SC/ST ಅಥವಾ ಮಹಿಳೆಯರಿಗೆ 60% ಸಬ್ಸಿಡಿ ಕೊಡ್ತೀವಿ. 60% ಅಂದ್ರೆ ಸುಮಾರು 420,000 ಸಿಗುತ್ತೆ. ಹಾಗೆ ಇತರೆ ಅವರಿಗೆ ಸಾಮಾನ್ಯ ವರ್ಗದವರಿಗೆ 280,000 40% ಅಷ್ಟು ಸಹಾಯಧನ ಕೊಡ್ತೀವಿ. ಅಂದ್ರೆ ಈಗ ನಿರ್ವಹಣಪ್ಪನವರಿಗೆ ತಾವು ಸಲಹೆ ಕೊಡ್ತಾ ಇರೋದು ಮೀನುಗಾರಿಕಾ ಇಲಾಖೆ ಸಂಪರ್ಕ ಮಾಡಿ ಮಾಡಿ ಕೊಳ ಕಟ್ಟೆಗಳನ್ನೇನಾದ್ರೂ ನಿರ್ಮಾಣ ಮಾಡಿ ಅಲ್ಲಿ ಮೀನನ್ನ ಸಾಕೋದು ಮಾಡಿ ಮಾಡ್ಕೋಬಹುದು. ಮಿನಿಮಮ್ ನಮ್ಮ ಇಲಾಖೆಯಲ್ಲಿ ಮಾಡ್ಬೇಕಂದ್ರೆ 1/2 ಎಕರೆ ಮಿನಿಮಮ್ ಮಾಡ್ಬೇಕು. ಕನಿಷ್ಠ 1/2 ಎಕರೆ ಪ್ರದೇಶದಲ್ಲಿ ಕೊಳ ನಿರ್ಮಾಣ ಮಾಡಿ ನಂತರ ಇಲಾಖೆ ಸಂಪರ್ಕ ಮಾಡಿಕೊಂಡು ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬಹುದು. ಮೊದಲನೇದಾಗಿ ಮೀನು ಕೊಳ ಮಾಡ್ಲಿಕ್ಕೆ ಅವರು ನಾವು ಸ್ಥಳ ಪರಿಶೀಲನೆ ಮಾಡ್ತಾರೆ, ಸಂಬಂಧಪಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸಲೇಬೇಕಾಗುತ್ತೆ. ಮಣ್ಣು ಮತ್ತು ನೀರು ಸೂಕ್ತವಾಗಿದ್ರೆ ನಾವು ಕೊಳ ನಿರ್ಮಾಣ ಮಾಡಲಿಕ್ಕೆ ವರ್ಕ್ ಆರ್ಡರ್ ಕೊಡ್ತೇವೆ ಅವರಿಗೆ. ಮುಂದಿನ ಯೋಜನೆ ಸರ್? ನಮ್ಮಲ್ಲಿ ಮುಂದಿನ ಯೋಜನೆ ವಸ್ತು ಪ್ರದರ್ಶನ ಮತ್ತು ತರಬೇತಿ ಅಂತ ಸರ್. ಈ ಯೋಜನೆಯಡಿ ವಸ್ತು ಪ್ರದರ್ಶನಗಳು, ತರಬೇತಿಗಳು, ಕ್ಷೇತ್ರೋತ್ಸವ, ಕಾರ್ಯಾಗಾರ, ಪ್ರಾತ್ಯಕ್ಷಿಕೆ ಮತ್ತೆ ಇಲಾಖಾ ವತಿಯಿಂದ ನಡೆಯುವ ಮೈಸೂರು ದಸರಾ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆಯತಕ್ಕಂತಹ ವಸ್ತು ಪ್ರದರ್ಶನಗಳಲ್ಲಿ ಕೃಷಿ ಮೇಳಗಳಲ್ಲಿ ಭಾಗವಹಿಸುವ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ, ಹೇಳಿ ಸರ್ ವಿಚಾರ. ನಮ್ಮ ಜಿಲ್ಲೆಯಲ್ಲಿ ಅದೇ ಕೃಷಿ ಮತ್ತು ವಸ್ತು ಪ್ರದರ್ಶನ ಕೃಷಿ ಮೇಳಗಳಲ್ಲಿ ಈ ಯೋಜನೆಯಲ್ಲಿ ಭಾಗವಹಿಸ್ತೀನಿ. ಇದಲ್ಲದೆ ಬೇರೆ ಯೋಜನೆಗಳೇನಾದ್ರೂ ಇದ್ದಾವ ಇಲಾಖೆದು? ಮತ್ತೆ ಈಗ ನಮ್ಮ ರಾಜ್ಯ ವಲಯದ್ದು ಯೋಜನೆಗಳು ಸುಮಾರು ಇದಾವೆ ಸರ್. ಇದರಲ್ಲಿ ಕೂಡ ಮೀನುಗಾರಿಕೆ ಸಲಕರಣೆ ಕಿಟ್ಸ್ ಗಳನ್ನ ಕೊಡ್ತಾ ಇವೆ ರೈತರಿಗೆ. ಸುಮಾರು 10,000 ಮುಖ ಬೆಲೆಯ ಸಲಕರಣೆ ಕಿಟ್ ಗಳನ್ನ ಕೊಡ್ತೀವಿ ಸರ್. ಮತ್ತೆ ಮೀನು ಮರಿ ಖರೀದಿಗೆ ಸಹಾಯಧನ ಕೊಡ್ತೀವಿ. ತಮ್ಮ ವೈಯಕ್ತಿಕ ಮೀನುಗಾರರು ಮೀನು ಮರಿ ಖರೀದಿ ಮಾಡಿ ತಮ್ಮ ಕೆರೆಗಳಿಗೆ ಬಿಟ್ಕೊಂಡ್ರೆ ಅವರಿಗೆ 5,000 ಸಹಾಯಧನವನ್ನು ಕೊಡ್ತೇವೆ. ಅದೇ ರೀತಿ ನೋಂದಾಯಿತ ಸಂಸ್ಥೆಗಳು, ಸಹಕಾರಿ ಸಂಘಗಳು ಇವರು ಮೀನು ಮರಿ ಬಿಟ್ಟಿರತಕ್ಕಂಥ ಕೆರೆಗಳಿಗೆ ಗರಿಷ್ಠ 20,000 ಮಿತಿಗಳಿಗೆ ಒಳಪಟ್ಟು ನಾವು ಸಹಾಯಧನವನ್ನು ಕೂಡ ಕೊಡ್ತೇವೆ. ನಮಸ್ತೆ, ಹೇಳಿ ಯಾರು? ನಮಸ್ಕಾರ. ನಮಸ್ಕಾರ, ಗೊತ್ತಾಯ್ತು ಹೇಳಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ. ಇಲ್ಲ, ನಮ್ಮ ಮಾತು ಅವ್ರಿಗೆ ಕೇಳಿಸ್ತಾ ಇಲ್ಲ. ಹೇಳಿ ಸರ್, ವಿಚಾರ ಬಂದವರು. ಅದೇ ರೀತಿ ಸರ್, ರಾಜ್ಯ ವಲಯ ಯೋಜನೆಯಲ್ಲಿ ಕೂಡ ಸಂಶೋಧನೆ ವಿಸ್ತರಣೆ ಪ್ರದರ್ಶನ ಮತ್ತು ತರಬೇತಿಗೆ ಒಂದು ಯೋಜನೆ ಇದೆ. ಇದರಲ್ಲಿ ವಿಶೇಷವಾಗಿ ಮೀನು ಕೃಷಿಕರ ದಿನಾಚರಣೆ, ಮೀನುಗಾರಿಕೆ. ನಮಸ್ತೆ ಹೇಳಿ ಸರ್, ಯಾರು, ಎಲ್ಲಿಂದ? ಸರ್ ಹೇಳಿ, ಸರ್ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಹೇಳಿ ಸರ್, ಯಾರು ಮಾತಾಡ್ತಿರೋದು ಹೇಳಿ. ಈ ಒಂದು ಯೋಜನೆಯಲ್ಲಿ ಅದೇ ಕೃಷಿಕರ ದಿನಾಚರಣೆ, ಕ್ಷೇತ್ರೋತ್ಸವ, ಮತ್ಸ್ಯ ಮೇಳ ಮತ್ತು ಮೀನುಗಾರರಿಗೆ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತೀವಿ. ಅದೇ ರೀತಿ ಇನ್ನೊಂದು RKVY, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಹಲೋ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಉಚಿತವಾಗಿ ಮೀನುಗಾರಿಕೆ ಸಲಕರಣೆ ಕಿಟ್ಗಳನ್ನ ಕೊಡ್ತೀವಿ ಸರ್. ಮತ್ತು ಜಲಾಶಯಗಳಿಗೆ ಮೀನು ಮರಿಗಳನ್ನ ಕೂಡ ಬಿತ್ತನೆ ಮಾಡ್ತೀವಿ ರಾಜ್ಯ ವಲಯದಿಂದ. ಇದರಲ್ಲಿ ಬಲಿತ ಬೆರಳುದ್ದ ಗಾತ್ರದ ಮೀನು ಸುಮಾರು 70-80 mm, ಅಂದ್ರೆ 7-8 cm ಉದ್ದ ಇರತಕ್ಕಂತ ಮೀನುಗಳನ್ನ ಬಿತ್ತನೆಯನ್ನ ಜಲಾಶಯಗಳಿಗೆ ಮಾಡಲಾಗ್ತದೆ ಸರ್. ಮತ್ತೆ ಮತ್ಸ್ಯ ಕೃಷಿ ಆಶಾಕಿರಣ ಅಂತ ಒಂದು ಯೋಜನೆ. ಈ ಯೋಜನೆ ನಮ್ಮ ವೈಯಕ್ತಿಕ ಅಥವಾ ಸಹಕಾರಿ ಸಂಘಗಳ ಕೆರೆಗಳಾಗಿರ್ಬೋದು ಮತ್ತು ಖಾಸಗಿ ಕೆರೆ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಕೆರೆಗಳಾಗಿರ್ಬೋದು, ಇಂತಹ ಕೆರೆಗಳಲ್ಲಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಹಾಗೂ ಮೀನು ಕೃಷಿಗೆ ಉತ್ತೇಜನ ನೀಡಲು ಪ್ರತಿ ಹೆಕ್ಟರ್ಗೆ 4,000 ಬಲಿತ ಮೀನು ಮರಿಗಳನ್ನು. ನಮಸ್ತೆ ಹೇಳಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ. ನಮಸ್ತೆ ಹೇಳಿ ಸರ್, ಯಾರು, ಎಲ್ಲಿಂದ ಮಾತಾಡ್ತೀರಿ? ನಮ್ಮ ಮಾತು ನಿಮಗೆ ಕೇಳ್ತಾ ಇಲ್ವಾ? ನಮಸ್ಕಾರ ಸರ್, ಸಕಲೇಶ್ಪುರ ತಾಲೂಕು ಕೆತ್ತೂರು ಹೋಗಿ ಸರ್, ಬಾಚಹಳ್ಳಿಯಿಂದ. ಹೆಸರು ಸರ್? ಹೇಳಿ ಹೇಳಿ, ಪ್ರಶ್ನೆ ಕೇಳಿ. ಹಲೋ, ಕೇಳ್ತಾ ಇಲ್ಲ ಸರ್. ಅಲ್ಲ, ಪ್ರಶ್ನೆ ಕೇಳ್ಬಿಡಿ, ನಿಮ್ ಪ್ರಶ್ನೆ ನಮಗೆ ಕೇಳ್ತಾ ಇದೆ, ನಿಮ್ ಮಾತು ಪ್ರಶ್ನೆ ಕೇಳಿ. ಸರ್, ಪ್ರಶ್ನೆ ಏನಂದ್ರೆ ಸರ್, ಅದು ಯಾವ ಸ್ಕೀಮ್ ಇದೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಮೀನುಗಾರಿಕೆ ಕೊಡ್ತಾ ಇದ್ರೆ ಅಂತ ಹೇಳ್ತಾ ಇದ್ದಾರೆ ಸರ್, 2 ಲಕ್ಷವರೆಗೂ ಸಾಲ ಸೌಲಭ್ಯ ಅಂತಾನೆ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಈಗ ಹೊಸದಾಗಿ ಬಂದಿರತಕ್ಕಂತ ಯೋಜನೆ. ಇದರಲ್ಲಿ ಸಾಲ ಸೌಲಭ್ಯ, ಈಗ 2 ಲಕ್ಷ ಸಾಲ ಅಂತ ಹೇಳಿಲ್ಲ ನಾನು, ಸಾಲ ಅಂತಂದ್ರೆ ಸಬ್ಸಿಡಿ, ಸಹಾಯಧನ ಕೊಡ್ತೀವಿ. ಸಹಾಯಧನ, ತಾವು ಕೊಳೆಗಳು ನಿರ್ಮಿಸಿಕೊಂಡ್ರೆ ಅದಕ್ಕೆ ಶೇಕಡ 7 ಲಕ್ಷ ಘಟಕ ವೆಚ್ಚ ಇದ್ರೆ 60% ಇದು ಎಸ್ಸಿ ಎಸ್ಟಿ ಮತ್ತು ಮಹಿಳೆಯರಿಗೆ 40% ಇತರೆ ಸಾಮಾನ್ಯ ವರ್ಗದವರಿಗೆ ಕೊಡ್ತೀವಿ. ಹೌದು, ಮತ್ತೆ ಇದು ಮಹಿಳಾ ಮೀನುಗಾರರಿಗೆ, ನಮ್ಮ ಮೀನುಗಾರರಾಗಿರ್ಬೇಕು ಅವರು, ಹುಟ್ಟು ಅಥವಾ ವೃತ್ತಿಯಿಂದ ಮೀನುಗಾರರಾಗಿರ್ತಕ್ಕಂಥವ್ರಿಗೆ, ಮಹಿಳೆಯರಿಗೆ ಅವರು ಮೀನುಗಾರಿಕೆ ಚಟುವಟಿಕೆ ನಡೆಸಲು ಶೂನ್ಯ ಬಡ್ಡಿ ದರದಲ್ಲಿ ಗರಿಷ್ಠ 50,000 ನಾವು ಅವರಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ತೇವೆ. ಸರಿ ಸರ್. ಮತ್ತೆ ನಾವು ತಾಲೂಕು ವಲಯನ ವಿಚಾರಿಸ್ಬೇಕಾ ಅಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಕೇಳ್ಕೋಬೇಕು ಸರ್, ನಾವೇನ್ ಮಾಡಬೇಕು? ತಾವು ಏನೇ ಕುಂದು ಕೊರತೆಗಳಿದ್ರು ತಾಲೂಕಿಗೆ ಮೊದಲು ಅವರ ಗಮನಕ್ಕೆ ತರ್ನಿ, ನಂತರ ಅಲ್ಲೇನಾದ್ರೂ ನಿಮಗೆ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಸರ್, ನಿನ್ನೆ ಬೆಂಗಳೂರಿಂದ ನಂಬರ್ ತಗೊಂಡು ಹಾಸನ್ ಕಾಲ್ ಮಾಡಿದೆ, ಅವ್ರು ಮತ್ತೆ ಸಕ್ಸಸ್ ಬುಕ್ ಕೇಳ್ಕೊಳ್ಳಿ ಅಂತಂದ್ರು. ಆದ್ರೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ತಮಗೆ ಏನಾಗಬೇಕಾಗಿತ್ತು ಸರ್? ನಮ್ ಜಾಗ, ಖಾಲಿ ಜಾಗ ಇದೆ, ಒಂದು ತೋಟ, ಒಂದು ದೊಡ್ಡದಾಗ ಹೊಂಡ ಮಾಡಿ ಮಾಡಿಸೋಣ ಅಂತ ಏನೇನ್ ಮಾಡ್ತಾ ಇದೆ ಸರ್? ಮೀನುಗಾರಿಕೆ ಖಂಡಿತ ಕೈಗೊಳ್ಬಹುದು. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮೊದಲಾಗಿ ಸಂಪರ್ಕಿಸಿ ಆದ ಮೇಲೆ ನೀವು ನಮಗೆ ಅವ್ರ ಸ್ಥಳ ಪರಿಶೀಲನೆ ಕೈಗೊಂಡು ಸೂಕ್ತವಾಗಿದ್ರೆ ನಿಮಗೆ ವರ್ಕ್ ಆರ್ಡರ್ ಕೊಡ್ತಾರೆ. ಓಕೆ ಸರ್. ತಾಲೂಕು ಮೀನುಗಾರಿಕೆ ಇಲಾಖೆ ಚೇಂಜ್ ಮಾಡಬೇಕು ಸರ್? ಹೌದು ಹೌದು. ಒಳ್ಳೇದು ದೇವರಾಜ್ ಅವರೇ, ವಂದನೆಗಳು ಸರ್. ಮುಂದುವರಿಸಿ ಸರ್ ವಿಚಾರ. ಓಕೆ ಸರ್, ನಮ್ಮಲ್ಲಿ ಅದೇ ರೀತಿ ನಾವು ಮತ್ಸ್ಯ ಕೃಷಿ ಆಶಾ ಕಿರಣದ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ವಿ. ಇದರಲ್ಲಿ ಕೆರೆಗಳಲ್ಲಿ ಮೀನು ಉತ್ಪಾದನೆ ಹೆಚ್ಚಿಸಲು ಅಥವಾ ಮೀನು ಕೃಷಿಗೆ ಉತ್ತೇಜನ ನೀಡಲು ಪ್ರತಿ ಹೆಕ್ಟರ್ಗೆ 4,000 ಬಲಿತ ಬಿತ್ತನೆ ಮೀನು ಮರಿಗಳನ್ನು ಹಾಗೂ 2 ಟನ್ ಕೃತಕ ಆಹಾರವನ್ನು ಖರೀದಿಸಲು ಶೇಕಡ 50% ಸಹಾಯಧನವನ್ನು ನೀಡ್ತೀವಿ. ಇದರಲ್ಲಿ ಖಾಸಗಿ ಕೆರೆಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಕೆರೆಗಳಾಗಿರ್ಬೋದು, ನಮ್ಮ ಇಲಾಖೆ ಕೆರೆಗಳಾಗಿರ್ಬೋದು ಅಥವಾ ಗುತ್ತಿಗೆ ಕೊಟ್ಟಿರ್ತಕ್ಕಂಥ ಸಹಕಾರಿ ಸಂಘಗಳ ಕೆರೆಗಳಾಗಿರ್ಬೋದು, ಇವುಗಳಿಗೆ ನಾವು ಈ ಯೋಜನೆಯನ್ನು ಅನುಷ್ಠಾನ ಮಾಡಬಹುದಾಗಿದೆ. ನಮಸ್ತೆ ಹೇಳಿ ಸರ್, ಯಾರು ಎಲ್ಲಿಂದ ಮಾತಾಡ್ತೀರಿ? ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಸೋಸೆ ಗ್ರಾಮದಿಂದ ಮಾದೇ ಶೆಟ್ರು ಮಾಡ. ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಹೇಳಿ ಮಾದೇ ಶೆಟ್ರ. ಸರ್, ಈಗ ಭತ್ತಕ್ಕಾಗ ಆಂದೋಲನ, ನಾವು ಮೀನಿನ ಮರಿಗಳಿಗೆ ಆಂದೋಲನ ಆಹಾರವಾಗಿ ಉಪಯೋಗ ಅಜೋಲಾ, ಅದು ನಾನು ಸಾಮಾನ್ಯವಾಗಿ ಹೇಳದ್ನಲ್ಲ, ಒಂದು ಗ್ರಾಸ್ ಕಾರ್ಪ್ ಅಂತ ಇದೆ, ಹುಲ್ಲುಗೆಂಡೆ ಮೀನು. ಈ ಮೀನು ಯಾವುದೇ ತರ್ತಕ್ಕಂತ ಜಲಸಸ್ಯಗಳನ್ನ ಅದು ತಿಂದು ಬೆಳೀತಕ್ಕಂತ ಆಗಿದೆ. ನೀವು ಗ್ರಾಸ್ ಎಲ್ಲಾದ್ರೂ ನಿಮ್ಮ ಇದರಲ್ಲಿ ಹೊಂಡಗಳಲ್ಲಾಗ್ಬೋದು ಅಥವಾ ಕೆರೆ ಕುಂಟುಗಳಲ್ಲಾಗ್ಬೋದು, ಹುಲ್ಲು ಅತಿ ಹೆಚ್ಚು ಜಲಸಸ್ಯಗಳಿದ್ರೆ ಈ ಮೀನನ್ನ ಬಿಟ್ಟು ತಾವು ಕಡಿಮೆ ಮಾಡಬಹುದಾಗಿದೆ. ಸರಿ ಗುರುಗಳೇ, ಒಳ್ಳೆ ಮಾಹಿತಿ ಕೊಟ್ಟರು ಸರ್, ನಿಮ್ಗೆ ಶುಭರಾತ್ರಿ ಸರ್. ವಂದನೆಗಳು ಮಾದೇಶ್ ಶೆಟ್ರೆ. ಬೇರೆ ಇನ್ಯಾವುದಾದ್ರು ಪ್ರಧಾನವಾದಂತಹ ಯೋಜನೆಗಳಿದೆಯಾ ಸರ್? ಅದೇ ಸರ್, ಸಿಗಡಿ ಮತ್ತು ಹಿನ್ನೀರು ಮೀನು ಕೃಷಿಗೆ ಪ್ರೋತ್ಸಾಹ ಅಂತ ಹೊಸದಾಗಿ ಬಂದಿರತಕ್ಕಂತಹ ಯೋಜನೆಗಳು. ಸಿಗಡಿ ಮತ್ತು ಹಿನ್ನೀರು ಮೀನು ಕೃಷಿಗೆ, ಇದು ನಮ್ಮ ಖಾಸಗಿ ಕೊಳಗಳಲ್ಲಿ ಕನಿಷ್ಠ 1/2 ಎಕರೆ ಜಾಗ ಇರಬೇಕು ಸರ್. 1 ಎಕರೆಗೆ 500 ಮೀನು ಮರಿಗಳನ್ನ ಬಿಡುವುದಾಗಿದೆ ಈ ಯೋಜನೆಯಲ್ಲಿ. ಅದೇ ರೀತಿ ಬಹಳಷ್ಟು ಯೋಜನೆಗಳನ್ನ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ. ಈಗ ಇಲಾಖೆ ಯೋಜನೆಗಳ ಮಾಹಿತಿಯನ್ನು ಪಡೆಯೋದಕ್ಕೆ ತಾಲೂಕು ಮಟ್ಟದಲ್ಲಿ ನಿಮ್ಮ ಇಲಾಖೆ ಕಚೇರಿಗಳಿರ್ತವೆ, ಅಲ್ಲಿ ಅವರು ಮೊದಲು ಭೇಟಿ ಮಾಡಬೇಕು. ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ನಿಮ್ಮ ಇಲಾಖೆ ಯೋಜನೆ ಯಾವುದು? ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ ಇದು ಈ ಯೋಜನೆಯಲ್ಲಿ ಯಾವುದೇ ಮುಂಚೆ ಮೀನು ಕೃಷಿ ಕೊಳ ನಿರ್ಮಾಣಕ್ಕೆ ಯೋಜನೆಯಲ್ಲಿ ಹಾಕೊಂಡಿದ್ರು ಸರ್. ಆದ್ರೆ ಈಗ ಕೇಂದ್ರ ಸರ್ಕಾರದ ವಿಶೇಷವಾದ ಯೋಜನೆ ಬಂದಿರೋದ್ರಿಂದ ಆ ಯೋಜನೆ ಲಾಭವನ್ನು ಪಡುತ್ತೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇದೊಂದು ಮಹತ್ವಾಕಾಂಕ್ಷೆ ಯೋಜನೆ ಸರ್. ಇದರಲ್ಲಿ ಹಲವಾರು ಉಪಯೋಜನೆಗಳು ಬರ್ತವೆ. ಓಕೆ, ಇದರನ್ನ ಈ ಯೋಜನೆಗಳನ್ನ ಉಪಯೋಗಿಸ್ಕೋಬಹುದು. ಬಹುಶಃ ಬಹಳಷ್ಟು ಜನ ಕೇಳಿದ್ರು ನಮ್ಮನ್ನ ಸಂಪರ್ಕ ಮಾಡೋದಕ್ಕೆ, ವಿಶೇಷವಾಗಿ ನಿಮ್ಮನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ರು, ಆದ್ರೆ ನಮ್ಮ ಮಾತು ಅವ್ರಿಗೆ ಕೇಳ್ತಿರ್ಲಿಲ್ಲ, ಅವ್ರ ಮಾತು ನಮಗ್ ಕೇಳ್ತಾ ಇತ್ತು. ಆದ್ರೂ ವಿವೇಕ್ ಅವರೇ, ಅವರೆಲ್ಲರೂ ತಮ್ಮನ್ನೇ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರಿಂದ ನಿಮ್ಮ ಮೊಬೈಲ್ ಸಂಖ್ಯೆನ ತಾವು ಕೊಟ್ಟುಬಿಡಿ, ಅವ್ರು ನೇರವಾಗಿ ನಿಮ್ ಜೊತೆನೆ ಮಾತಾಡ್ಲಿ. ಖಂಡಿತ ಸರ್. ಕನ್ನಡದಲ್ಲಿ ಹೇಳಿ ಸರ್ ತಮ್ಮ ಮೊಬೈಲ್ ಸಂಖ್ಯೆ. ನನ್ನ ಮೊಬೈಲ್ ಸಂಖ್ಯೆ 8652552249. ಇನ್ನೊಮ್ಮೆ ಹೇಳಿ ಸರ್. 8652552249. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 8652552249. ಕೇಳಿದ್ರೆ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಇದುವರೆಗೆ ಆಲಿಸಿದ್ರೆ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಾದವು, ಅದಕ್ಕಾಗಿ ಕ್ಷಮೆಯನ್ನ ತಮ್ಮಲ್ಲಿ ನಾವು ಯಾಚಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಹಾಸನ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಆರ್ ವಿವೇಕ್ ಅವರು. ಆರ್ ವಿವೇಕ್ ಅವರಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರಗಳು. ಇದುವರೆಗೂ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಆರ್ ವಿವೇಕ್. ಇವರೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ, ಸಹಕಾರ ಗೋರಾ ರವಿಶಂಕರ್, ತಾಂತ್ರಿಕ ಸಹಕಾರ ಸಿರಾಜ್ ಅಹಮದ್ ಮತ್ತು ಎಚ್ಇ ಮಂಜಯ್ಯ.